ಔಷಧಿಗಳನ್ನ ಅಂದ್ರೆ ಅಂಗಡಿ ಔಷಧಿಗಳನ್ನ ಕೊಡುವುದಿಲ್ಲ, ಬಳಸೋದಿಲ್ಲ. ಹಾಗಾದ್ರೆ ಈ ಭತ್ತಕ್ಕೆ ಸಾವಯವದಲ್ಲೇ ನೀವು ಭತ್ತವನ್ನು ಬೆಳೀತಾ ಇರೋದ್ರಿಂದ ಆ ಭತ್ತಕ್ಕೆ ಏನೇನು ಸಾವಯವ ಒಳಸುರಿಗಳನ್ನು ಕೊಡ್ತೀರಿ ನೀವು ಪೋಷಕಾಂಶಕ್ಕೆ? ಅದರಲ್ಲಿ ಏನ್ ಮಾಡ್ಬೇಕು, ಭತ್ತವನ್ನು ನಾವು ಮಾಡ್ಬೇಕಾದ್ರೆ ಮೊಟ್ಟ ಮೊದಲಿಗೆ ನಾವು ಒಂದು ವರ್ಷಕ್ಕೆ ರಾಸಾಯನಿಕ ರಹಿತ ಆಗಲ್ರ ಅದು. ಒಂದು ವರ್ಷ ಹಂಗ ಇದು ಸೆಣಬಂತ ಬರ್ತದೆ ಸರ್, ಪಿಳಿಪಿಸ್ರ ಅಂತ ಬರ್ತದೆ. ಏನಿರ್ಲಿ ನಮ್ಮ ಕಡೆ ಅಂತರೂ ಸಜ್ಜೆ ಅಂತರೂ ಸಾಕಾಗೊಟ್ಟು ಸಿಗ್ತಾವ. ಆ ಸಜ್ಜಿ ನಾವು ಮುಂಗಾರಿ ಹಂಗಾಮ್ನಲ್ಲಿ ಒಂದು 2-3 ತಿಂಗಳ ಖಾಲಿರ್ತದವಲ್ಲ, ಆ ಟೈಮ್ನಲ್ಲಿ ಹಾಕಿಬಿಟ್ರೆ ಒಂದು 1-2 ತಿಂಗಳು ಬೆಳಿಗ್ಗೆ ಆಲೆ ಒಂದು 2-3 ಫುಟ್ ಹತ್ರ ಸಜ್ಜಿ ಬೆಳಿ ಬರ್ತೈತೆ ರೀ. ಟ್ರಿಲ್ಲರ್ ಹೊಡಿಸಿ ಉಕ್ಕಿ ನೀರು ಬಿಟ್ಟು ಉಕ್ಬಿಟ್ರೆ ಮಸ್ತ್ ಕುಂತ್ಕೊಂಡ್ಬಿಡ್ತೈತೆ ರೀ, ನಾಟ್ಬಿಡ್ತೈತೆ. ಅದನ್ನ ರೂಟ್ರ್ ಬೆಟ್ರ್ ಹೊಡಿಸಿ, ರೂಟ್ರ್ ಬೆಟ್ರ್ ನಾವು ನೆಲ್ಲಿ ಹೊಡ್ಸೋಕ್ಕಾಗಲ್ಲ, ಹೆಂಗೆ ಇದು ಪಟ್ಲರ್ ಹೊಡಿಸ್ಬೇಕು ರೀ. ಪಟ್ಲರ್ ಹೊಡಿಸಿ 1-8 ದಿವಸ ಹಂಗ ಬಿಡ್ಬೇಕ್ರಿ, ಆಮ್ಯಾಕೆ ಅದು ನಮ್ಮ ಸ್ಮೆಲ್ ಬರಕತ್ತೈತೆ. ಅಂದ್ರೆ ನೀವು ಸಜ್ಜಿಯನ್ನ ಹಸಿರೆಲೆ ಗೊಬ್ಬರದ ರೀತಿಯಲ್ಲಿ ಬಳಕೆ ಮಾಡ್ತೀರಾ? ಅದಾಗ್ಬೋದು, ಜೋಳ ಆಗ್ಬೋದು, ಏನಾಗ್ಬೋದು. ರೂಟ್ರ್ ಬೆಟ್ರ್ ಭೂಮಿಯಲ್ಲಿ ಮತ್ತೆ ಮಿಶ್ರಣ ಮಾಡಿ ಒಳಗೆ ಹಾಕ್ಬಿಡ್ತೀವಿ. ಸಜ್ಜಿ ತಾನೇ ಬಿಡುವರೆಗೂ ಇಲ್ಲ ಸರ್, ಅದೇನು ಬಳಸಲ್ಲ ಸರ್. ಸರ್, ಈಗ ಸಜ್ಜಿಯನ್ನ ನೀವು ನೆಲಕ್ಕೆ ಅಂದ್ರೆ ಭತ್ತ ಬೆಳೆಯುವಂತ ಭೂಮಿಗೆ ಫಲವತ್ತನ ಹೆಚ್ಚಳ ಮಾಡೋದಕ್ಕೆ ಬಳಕೆ ಮಾಡ್ತಾ ಇದ್ದೀವಿ. ಟ್ರ್ಯಾಕ್ಟರ್ ಮುಖಾಂತರ ಮಾಡ್ತೇವೆ ಸರ್. ಅದಾದ್ಮೇಲೆ ಅದಾದ ನಂತರ ನಾವು 1-8 ದಿವಸ ಬಿಟ್ಟರೆ ಎಲ್ಲ ಮೆತ್ತಗಾಗಿದ್ದು ಆಗ್ಬಿಡ್ತಾಳ್ರಿ. ಮತ್ತೆ ಬೆಲ್ಲ ಸಪ್ ಮಾಡ್ಬೇಕು, ಬೆಲ್ಲ ಅಂದ್ರೆ ಸಪಾಯಿ ಕೊಡ್ತೀರಿ. ಸಪಾಯಿ ಆದ ತಕ್ಷಣಕ್ಕೆ ಅದೆಲ್ಲ ಎಲ್ಲಿ ತಗ್ಗು ಮೆಟ್ಟ ಎಲ್ಲ ಸೇರಿ ಮಾಡ್ಕೊಂಡು ನಾವು ನೆಲ್ಲ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತೇವೆ ರೀ. ಸೋನಾ ಮಸೂರಿ ಅಂದ್ರೆ 1.5 ತಿಂಗಳು ಹಚ್ಬೇಕ್ರಿ ನಾವು. ಇದಕ್ಕ ಬೇಸಿಗೆ ಬೆಳೆ ಆದ್ರೆ 1.5 ತಿಂಗಳು ಹಚ್ಬೇಕು ರೀ. ಸುಗ್ಗಿ ಬೆಳೆ ಆದ್ರೆ 1 ತಿಂಗಳು 5-6 ದಿವಸಕ್ಕೆ ನಾವು ಹಚ್ಚಿಬಿಡ್ಬೋದು ರೀ. ಈಗ ನೀವು ಪಕ್ಕ ಸಾವಯವ ಕೃಷಿಕರು ಅನ್ನೋದಾದ್ರೆ ಈ ಭತ್ತದ ಸಸಿಗಳನ್ನ ಆಯ್ಕೆ ಮಾಡೋದಾಗಿರ್ಬೋದು ಮತ್ತು ಆ ಸಸಿ ಮಡಿಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಈ ಬೀಜಗಳ ಆಯ್ಕೆ ಆಗಿರ್ಬೋದು, ಇದೆಲ್ಲದಕ್ಕೂ ಸಹಿತ ನೀವು ಸ್ವಲ್ಪ ಆಲೋಚನೆ ಮಾಡ್ಬೇಕಾಗುತ್ತೆ ಅಲ್ವಾ? ಅಲ್ಲೂ ಎಲ್ಲೂ ವಿಷ ಇರಬಾರ್ದು ಆ ಬೀಜಗಳಲ್ಲಿ ಅಂತಕ್ಕಂಥದ್ದು, ಇದನ್ನೆಲ್ಲ ಹೇಗೆ ನೀವು ಆಲೋಚನೆ ಮಾಡ್ತೀರಿ? ಇದಕ್ಕೇನು ಆಲೋಚನೆ ಮಾಡಲ್ರಿ, ಹೆಂಗಂದ್ರೆ ನಾವು ಮಾರ್ಕೆಟ್ಗೆ ತರಲೇಬೇಕು ಅದನ್ನ. ಭತ್ತದ ಬೀಜ ಯಾಕಂದ್ರೆ ಅವರು ಇದು ನಾವು ಏನಾರ ನಾವು ಮಾಡಕ್ ಹೋದ್ವಿಪ್ಪ ಅಂದ್ರೆ, ಒಂದು ಸೋನಾ ಮಸೂರಿ ನಾವು ಹಾಕಿದ್ವಿಪ್ಪ ಅಂದ್ರೆ 1 ವರ್ಷ 2 ವರ್ಷ 3 ವರ್ಷಕ್ಕೆ ಸೋನಾ ಮಸೂರಿ ಎಲ್ಲ ಬೇರೆ ತಳಿ ಅಂತೇಳಿ ಅದು ವಿಂಗಡಣೆ ಆಗಿಬಿಡ್ತೀವಿ, ಸೈಜ್ ದಪ್ಪ ಬಂದ್ಬಿಡ್ತೈತೆ. ಅದೊಂದು ನಮಗೆ ಗೊತ್ತಾಗವಲ್ರಿ. ಅಂದ್ರೆ ಭತ್ತದ ಬೀಜಗಳನ್ನು ನೀವು ಅಂಗಡಿಯಲ್ಲೇ ತರ್ತೀವಿ? ಅಂಗಡಿಯಲ್ಲೇ ತರ್ತೀವಿ ಸರ್. 1 ವರ್ಷ ನಾವು ತಂದೆಪ್ಪ ಅಂದ್ರೆ ನೆಕ್ಸ್ಟ್ ವರ್ಷ ತರ್ಸಲ್ರಿ ಸರ್, ಮತ್ತೆ 1 ವರ್ಷ ನಾವು ತರಲೇಬೇಕು. ಭತ್ತಕ್ಕೆ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದಾವೆ? ನೀವು ಸಾವಯವದಲ್ಲೇ ಬೆಳೆದ್ರೂ ಸಹಿತ ರೋಗ ಬಾಧೆಗಳ ಕಾಟ ಇದೇನಾ? ಇದ್ರೂ ಸಹಿತ ಯಾವ ಪ್ರಮಾಣದಲ್ಲಿ ಇರ್ತದೆ, ನೀವು ಅವುಗಳ ನಿರ್ವಹಣೆ ಹೇಗೆ ಮಾಡ್ತೀರಿ? ಆ ಬೇವಿನ ಎಣ್ಣೆ ಅಂತ ಇರ್ತದಲ್ರಿ, ಸಬ್ಬಿನ ಬುರುಗಿನಲ್ಲಿ ಮಿಶ್ರಣ ಮಾಡ್ಕೊಂಡು ಅದನ್ನು ಹೊಡಿತೀವಿ ರೀ. ಯಾಕೆ ಹೊಡಿತೀರಿ? ಯಾಕೆ ಹೊಡಿತ ಅಂದ್ರೆ ಅವು ಬಂದಿರ್ತಾವ ನೋಡ್ರಿ, ಬಂದಾಗ ಏನ್ ಮಾಡಿದ್ವಿ ಅದ್ರ ಸ್ಪ್ರೇ ಮಾಡಿದ್ವಪ್ಪ ಅಂದ್ರೆ ಅದಕ್ಕೆಲ್ಲ ಹುಳಗಳಿಗೆ ಹತ್ಕಂತತ್ರಿ. ಅದು ಇನ್ನೊಂದು ಹೆಣ್ಣು ಹುಳ ಗಂಡು ಹುಳ ಅಂತ ಬಂದಾಗ ವಿಷಪೂರಿತ ಆಗಿರ್ತೈತ್ರಿ, ಬಂಜತ್ವ ಒಂದು ಬಿಡ್ತತ್ತ. ಅದು ಬಂಜತ್ವ ಒಂದಾಗ ನಮ್ಗೆ ಅವಾಗ ಅದು ವಂಶ ಹೋಗ್ಬಿಡ್ತತ್ತಲ್ಲ, ಆ ಟೈಮ್ನ ಅದು ಬರ್ತೈತೆ. ಅದು ಬೇನೆ ಎಣ್ಣೆ ಹೊಡಿತೀವಿ. ಮತ್ತೆ ಹೇಗೆ ಬಳಸ್ತೀರಿ ನೀವು ಅದನ್ನ? 1 ಎಕರೆ ಅದು ಒಂದು ಟ್ಯಾಂಕಿಗೆ ರೀ, 100 ml ಹಾಕ್ತಿವ್ರಿ. ಅದನ್ನ ಬೇವಿನ ಎಣ್ಣೆ ನೀವು ಸಿದ್ಧಪಡಿಸ್ಕೊಳ್ತಿರೋ ತರ್ತಿರೋ? ಇಲ್ಲ ಸರ್, ಅಂಗಡಿಯಲ್ಲಿ ತರ್ತೀವ್ರಿ, ಅಲ್ಲೇ ಗಂಗಾವತ ಸಿಗ್ತಾವ ಅಲ್ಲೆಲ್ಲ ತರ್ತೀವಿ ಸರ್. ತಂದಾಗ ಅವು 1 ಲೀಟರ್ 2 ಲೀಟರ್ ತರೋದು ಮಾಡೋದು ಸರ್. ಇಲ್ಲ ಬೇವಿನ ತಪ್ಪಲೆ ಅಂತ ಇರ್ತದಲ್ಲ, ಅದನ್ನ ನಮ್ಮ ಕೈಲಿ ಏನ್ ಮಾಡೋಕ್ಕಾಗ, ಅದು ಒಂದಿಷ್ಟು ಒಂದು ಗೊಬ್ಬರ ಚೀಲದಷ್ಟು ಅಂದ್ರಿ, 1-2 ಮಣ್ಣಿನ ಇರ್ತಾವಲ್ರಿ ಗಡಿಗೆ, ಅದ್ರಲ್ಲಿ ಕುದಿಸಿಬಿಡ್ತೀವ್ರಿ ನಾವು. ಕುದಿಸಿದಾಗ ಅರ್ಧ ಮಟ್ಟಕ್ಕೆ ಬರ್ತೈತೆ, ಅರ್ಧ ನೀರು ಟ್ಯಾಂಕಿಗೆ ಸುಮಾರು 16 ಲೀಟರ್ಗೆ 8 ಲೀಟರ್ ಆದ್ರೆ ಒಂದು 8 ಲೀಟರ್ ಅಷ್ಟು ಹಾಕಿ ತುಂಬಿಸಿ ನಾವು ಸ್ಪ್ರೇ ಮಾಡ್ತೀವಿ. 8 ಲೀಟರ್ನಷ್ಟು ಬೇವಿನ ಎಲೆ ಕುದಿಸಿದ ನೀರು, ಸಾಮಾನ್ಯ ನೀರು ಹ್ಞೂ ರೀ, ಎರಡನ್ನೂ ಸ್ಪ್ರೇ ಮಾಡ್ತೀವಿ. ಆಮ್ಯಾಕೆ ಡಿಕಂಪೋಸರ್ ಅಂತೇಳಿ ಎಲ್ಲರಿಗೆ ಎಲ್ಲರಿಗೆ ಗೊತ್ತಾಗಿದೆ, ಡಿಕಂಪೋಸರ್ ಒಂದು 1/2 ನೀರು 1/2 ಅದು ಹಾಕಿ ಬಿಡ್ತೀನಿ. ಡಿಕಂಪೋಸರ್ ಯಾವ್ದಕ್ಕೆ, ಬೆಳೆ ಹೊಡಿತೀರಾ ಅಥವಾ ಮಣ್ಣಿಗೆ ಕೊಡ್ತೀರಾ? ಇಲ್ಲ ಸರ್, ಮುಂಚೆಗೆ ಬಣ್ಣ ಕೊಡ್ತಿದ್ರಿ, ಇಲ್ರಿ ಬೆಳೆಗೆ ಹೊಡಿತೀನಿ ಸರ್. ಬೆಳಿಗ್ಗೆ ಹೊಡಿತೀವಿ. ಡಿಕಂಪೋಸರ್ನ ಸ್ಪ್ರೇ ಮಾಡೋದ್ರಿಂದ ಏನು ಉಪಯೋಗ ಆಗ್ತದೆ ನಿಮಗೆ? ಅದು ಯಾವ ರೀತಿ ಬದಲಾವಣೆ ಕಂಡಿದೆ? ಅದು ಕಪ್ಪಾಗ್ಬಿಡ್ತೈತ್ರಿ. ಉದಾಹರಣೆ ಸಜ್ಜಿ ಜೋಳಕ್ಕೆ ಯೂರಿಯಾ ಗೊಬ್ಬರ ಹೋದ್ರೆ 3-4 ದಿವಸ ಪೂರ್ತಿ ಕಪ್ಪ ಬಂದ್ಬಿಡ್ತಾರೆ, ಆ ರೀತಿ ಕಪ್ಪ ಬಂದ್ಬಿಡ್ತಾರೆ ಸ್ಪ್ರೇ ಮಾಡಿದ್ರೆ. ಅಷ್ಟು ಸತ್ತು ಬಿಡ್ತೈತೆ. ಅದು ಡ್ರಿಪ್ಪಿನ ಮುಖಾಂತರನು ಕೊಡ್ಬೋದ್ರಿ ನಾವು, ಡ್ರಿಪ್ಪಿನ ಮುಖಾಂತರನ ಕೊಡ್ತೇನೆ ಅಂದ್ರೆ ಹತ್ತಿ ಕೊಡ್ತೇನೆ, ಹತ್ತಿ ಡ್ರಿಪ್ ಐತ್ರಿ. ಮತ್ತೆ ಈ ತರ ಅಂಜೂರಕ ಇವೆಲ್ಲ ತರಕಾರಿ ಎಷ್ಟು ಮಾಡ ಡ್ರಿಪ್ಪಿನ ಕೆಲಸ ಮಾಡ್ತೀನಿ ನಾನು. ಒಬ್ಬತ್ತರೆ ಯಾಕೆ ನಮ್ಮ ಮಕ್ಳು ಅದಾರ ಬಿಡ್ರಿ, ಒಬ್ಬವ ಮತ್ತೆ ಇದು ಏರೋನೈಟಿಕ್ ಇಂಜಿನಿಯರ್ ಆಗ್ಯಾನ್ರಿ, ಇನ್ನೊಬ್ಬತ್ತು ಓದಾಕತ್ತೇನ್ ರಾತಂತ್ರ ಮಾಡಲ್ಲ. ಮತ್ತೆ ಹೆಣ್ಮಕ್ಳು ನಾವು ದೊರೆಗಳ ಮಂದಿ ಹೊರಗಡೆ ಹೋಗಲ್ಲ, ನಾನು ಒಬ್ಬತ್ತ ಕೂಲೆಲ್ಲ ತಗೊಂಡು ಮಾಡ್ಬೇಕ್ರಿ. ಈಗ ನೀವು ಸಾವಯವದಲ್ಲಿ ಭತ್ತವನ್ನ ಬೆಳೀತಾ ಇದ್ರಿ ಸರ್, ಸುಮಾರು 10 ಎಕರೆ ಅಷ್ಟು ಭತ್ತ ಬೆಳೀತಿದ್ರೆ ತಿಟ್ಕೊಳ್ಳಿ. ಈಗ ಬೇರೆ ಈಗ ಗಂಗಾವತಿ ಭಾಗ ಆಗಿರ್ಬೋದು, ಈ ಕೊಪ್ಪಳದ ಕೆಲವು ಭಾಗಗಳಲ್ಲೆಲ್ಲ ಹೆಚ್ಚು ರಾಸಾಯನಿಕ ಔಷಧಿಗಳನ್ನೇ ಸಿಂಪರಣೆ ಮಾಡಿ ಒಂಥರ ವಿಷ ವಾತಾವರಣದಲ್ಲಿನೇ ಭತ್ತ ಬೆಳೀತಾ ಇದ್ದಾರೆ ಸರ್. ಇವತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲೆಲ್ಲ ಈ ಭಾಗದ ಭತ್ತಕ್ಕೆ ಬೇಡಿಕೆ ಕಡಿಮೆ ಆಗ್ತಿದೆ ಅಂತ ವರದಿಗಳು ಬರ್ತಾ ಇದೆ, ವಿಷ ಜಾಸ್ತಿ ಇರ್ತದೆ ಅನ್ನೋ ಕಾರಣಕ್ಕಾಗಿ. ನೀವು ಸಾವಯವದಲ್ಲಿ ಭತ್ತ ಬೆಳೀತಾ ಇರೋದ್ರಿಂದ ನಿಮ್ಮ ಫಸಲಿಗೆ, ನಿಮ್ಮ ಭತ್ತಕ್ಕೆ ಬೇಡಿಕೆ ಹೆಚ್ಚಿದೆನಾ ಅಥವಾ ನೀವೇ ವಿಶೇಷ ಮಾರುಕಟ್ಟೆ ಮಾಡ್ಕೊಳ್ತೀರಾ ಹೇಗೆ? ವಿಶೇಷ ಮಾರುಕಟ್ಟೆ ಏನಿಲ್ಲ, ಕುಪ್ಪಳದಾಗ ಆಗೈತಂತ್ರಿ, ಕಾಯಿಗಡ್ಡೆಗೆ ಆಗೈತೆ ಸರ್. ಇದಕ್ಕೆ ಏನಾಗಿಲ್ಲ, ಇದು ಈ ರಾಸಾಯನಿಕ ಏನೋ ಹೊಡೆದಿರ್ತಾರಲ್ಲ ಸರ್, ಆ ಒಂದು ಹೊಡೆದಂಥ ರೈತರದ್ದು ಎಷ್ಟು ಬೆಲೆ ಇರ್ತೈತೆ ನಮ್ದು ಅಷ್ಟ ಕೊಡ್ತಾರೆ ಅಷ್ಟ. ಏನು ಅಂತಾರೆ, ಏ ರಾಸಾಯನಿಕ ರೈತ ಮಾಡ್ಯಪ್ಪ, ಏ ಚಲೋ ನಿನ್ನ ಬೆಳೆ, ಏ ನಿನ್ನ ಒಳ್ಳೆ ಅಂತಾರೆ. ಒಳ್ಳೆ ಅಂದ್ರೆ 10 ರೂಪಾಯಿ ಸತೆ ಜಾಸ್ತಿ ಕೊಡೋದಲ್ಲ ಸರ್. ನೀವು ಹಾಗೆ ಏನಾದ್ರೂ ಡಿಮ್ಯಾಂಡ್ ಮಾಡ್ಬೋದಿತ್ತು ಅಲ್ವಾ, ಒಂದು ಪ್ರತ್ಯೇಕ ಮಾರುಕಟ್ಟೆ ಮಾಡ್ಕೊಂಡು? ಹಾ, ನಮ್ಮ ಬದ್ರಿ ಪ್ರಸಾದ್ ಸರ್, ನಮ್ಮ ಎಂ ಬಿ ಪಾಟೀಲ್ ಸರ್ ಅವ್ರು ಹೇಳ್ಯಾರ, ಒಂದು ಮಾರ್ಕೆಟ್ ಮಾಡನು ಈಗ ಒಂದು ಮಣ್ಣಿನೊಂದಿಗೆ ಮಾತುಕತೆ ಅಂತ ನಮ್ಮ ಬದ್ರಿ ಪ್ರಸಾದ್ ಸರ್ ಪ್ರತಿ ತಿಂಗಳ ಒಂದು ರವಿವಾರ ಕರೀತಾರೆ. ಯಾಕಂದ್ರೆ ನಮ್ಮ ಕೊಪ್ಪಳ ಭಾಗದಲ್ಲಿ ಅಂತ ಒಂದು ಆಫೀಸರ್ ಅದಂತ ನಮ್ಗೆ ಬಹಳ ಹೆಮ್ಮೆ ಪಡ್ಬೇಕು ನಾವು. ಯಾಕಂದ್ರೆ ಆದಿತ್ಯವಾರ ದಿವಸ ಮನೇಲಿ ಇರೋಂತ ಒಂದು ಕಾಲದಾಗ ರೈತರ ಜೊತೆ ನಮ್ಮನ್ನ ಈ ರೀತಿ ಕರ್ಕೊಂಡೋಗಿ 100-180 ಮಂದಿ ಒಂದು ಇದು ಗ್ರೂಪ್ ಮಾಡ್ಕೊಂಡು ಅದ್ರೆಲ್ಲ ಮಾಡ್ಕೊಂಡು ಎಲ್ಲ ವಹಿವಾಟುಗಳು ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಇಲ್ಲ ಅಂತ ಎಲ್ಲ ಅನುಭವ ಪಡಿಸ್ತಾರ. ಆ ಕಾರಣದಿಂದಾಗಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನಾವು ಕಡಿಮೆ ಸರ್. ಈಗ ನಿಮ್ಮ ಭತ್ತ ಬೇರೆ ರೈತರ ಭತ್ತ ಅಂದ್ರೆ ರಾಸಾಯನಿಕದಲ್ಲಿ ಬೆಳೆದಂತ ಭತ್ತಕ್ಕಿಂತ ಉತ್ತಮ ಗುಣಮಟ್ಟದಲ್ಲಿದೆ ಅಂತ, ಉತ್ತಮ ನಿಮಗೆ ಅದು ಪಕ್ಕ ಆಗಿದೆ? ಪಕ್ಕ ಆಗಿದೆ ಸರ್. ಅದು ಊಟಕ್ಕೆ ಬಳಸಿರ್ಲಿ, ನೀವು ಅದನ್ನ ಬಳಕೆ ಮಾಡ್ತೀರಿ ಮತ್ತೆ ಹಾಗೆ ನಿಮ್ಮಲ್ಲಿ ಅಂದ್ರೆ ಯಾರೋ ಅಧಿಕಾರಿಗಳಾಗಿರ್ಬೋದು ಮತ್ತೆ ಇನ್ಯಾರೋ ಬೇರೆಯವರು ನಿಮ್ಮ ಭತ್ತ ಸಾವಯವದಲ್ಲಿ ಇದೆ ಒಳ್ಳೇದಿದೆ ಅಂತ ಹೇಳಿ ವಿಶೇಷವಾಗಿ ಬಂದು ಖರೀದಿ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆಯಾ ಅಲ್ಲಿ? ಇಲ್ಲ ಸರ್, ಇನ್ನ ನಡೆದಿಲ್ಲ ಸರ್. ಅಂದ್ರೆ ನೀವು ಸಾಮಾನ್ಯ ಮಾರುಕಟ್ಟೆ ಎಲ್ಲ ಕೊಟ್ಬಿಡ್ತೀವಿ? ಸಾಮಾನ್ಯ ಮಾರ್ಕೆಟ್ ಎಲ್ಲ ಕೊಡ್ತೀವಿ. ಎಲ್ಲಿ ಹೋಗ್ತೀರಿ ಭತ್ತ ಮಾರಾಟ ಸರ್? ನಾವು ಗಂಗಾವತಿ ಸರ್, ಮಿಲ್ಲಿಗೆ ಹೋಗ್ಬಿಡ್ತೀವಿ. ಮಿಲ್ಲರ್ ತಾವ್ ಅಷ್ಟು ತಗೊಂತಾರೆ, ಏ ಚೊಲಪ್ಪ ಅಂತ ತಾವ್ ತಗೊಂತಾರ. ಯಾರು ತಗೊಂಡ್ರು ತಮ್ಮ ಮನೆಗೆ ಇಷ್ಟು ಇಟ್ಕೊಂಡ್ರೆ ಬೇರೆ ಕಡೆ ಮತ್ತೆ ಎಲ್ಲದ್ರಾಗ ಹಂಗ ಹಾಕಿ ಬಿಡ್ತಾರ್ರಿ. ಅಷ್ಟ ಅಂತ ಹೇಳ್ತಾರೆ. ಯಾವ್ದು ನಮ್ದಂದಲ್ರಿ, ಯಾವ ಬೆಳೆದ್ರು ಅದ ರೀತಿ ಅಂತಾರ್ರಿ. ಆದ್ರೆ ಅವ್ರು ಏನಾನ ಮುಂದಾರ ಮಾರುಕಟ್ಟೆ ಸಿಗ್ತೈತೆ, ಹಂಗ್ ಬೆಳ್ಕೊಂತ ಹೋಗಂತ ಎಲ್ಲರೂ ಹಂಗ್ ಬೆಳ್ಕೊಂತ ಹೋದ್ರೆ ಉತ್ತಮ ಅಂತ ನನಗೆ ಅನ್ಸ. ಸಾವಯವದಲ್ಲಿ ಭತ್ತದಲ್ಲಿ ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ? ಮುಂಚೆಗೆ ಬರ್ತಿದ್ಲು ಸರ್, ಈಗ ಬರ್ತೈತೆ ಸರ್. ಎಷ್ಟು ವರ್ಷದಿಂದ ನೀವು ಸಾವಯವದಲ್ಲೇ ಭತ್ತ ಬೆಳಿತಾ ಇದ್ರಿ? ಈಗ ಒಂದು ಸುಮಾರು ಅವ್ರ ಒಂದು 7-8 ವರ್ಷದಿಂದ ಬೆಳೆಯಕತ್ತೀನಿ ಸರ್. ಇಳುವರಿ ಈಗ ರಾಸಾಯನಿಕ ಒಳಸುರಿಗಳನ್ನು ಕೊಟ್ಟು ಭತ್ತ ಬೆಳೆಯುವ ರೈತರ ಇಳುವರಿಗೂ ನಿಮ್ಮ ಸಾವಯವದಲ್ಲಿ, ನೀವೇನು ಸಾವಯವದಲ್ಲಿ ಭತ್ತ ಬೆಳಿತಿದ್ರಲ್ಲ ಅದರ ಇಳುವರಿಗೂ ಸಮ ಪ್ರಮಾಣದಲ್ಲಿದೆಯಾ? ಹೆಚ್ಚಿದೆ? ಹೆಚ್ಚಿದೆ ಸರ್. ಅವಾಗ ಹೆಚ್ಚಿದ್ದಿಲ್ಲ, ಕಡಿಮೆ ಇತ್ತು, ಹೆಚ್ಚಾಯ್ತು ಸರ್. ಹೆಚ್ಚಾಗಿದೆ? ಹೆಚ್ಚಾಗಿದೆ ಸರ್. ನಿಮ್ಮನ್ನು ನೋಡಿದಂಥ ರೈತರು ಇದನ್ನು ಅನುಸರಿಸ್ತಾ ಇದ್ದಾರೆ ಈ ಭಾಗದಲ್ಲಿ? ಅಲ್ಲೊಬ್ರು ಅಲ್ಲೊಬ್ರು ಅನಿಸ್ತಾರೆ, ಚಲೋ ಚಲೋಪ್ಪ ನಿಮ್ದು ಅಂದ್ರೆ ನಿಮ್ದು ನಿಧಾನವಾಗಿ ಆಗ್ತು, ನಮ್ದು ಯಾಕದ್ದೊಮ್ಮೆ ಜಲ್ದಿ ಕೆಲಸ ಮಾಡ್ತೈತೆ. ತೊಗರಿ ನಾನು ಪ್ರಪನಪ್ಪ ಹೊಡೆದೆ, ಅದು ಹೊಡೆದು ಇದು ಹೊಡೆದು ಅಂತಾರೆ, ನಾ ಇನ್ನಾದ್ರೂ ಹೊಡೆದಿಲ್ರಿ. ನಂದು ಭಾಳ ಚಲೋ ಐತೆ, ಅಗದಿ ನೀಟಾಗಿ ಬೆಳಕೈತೈತೆ. ಹಿಂಗೆ ಬೆಳಕಂತಂದ್ರೆ ನಾವು ಏನಾಗುತ್ತಂದ್ರೆ ನಾವು ಬೇಕಾದಂಗೆ ನಾವು ಬೆಳೆ ಬೇರೆ ಬೇರೆ ಬೆಳೆ ಬೆಳಿಬಹುದು. ಸಾಗುವಾನಿ ಗಿಡಗಳಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಅನುಭವ ಆಯ್ತು ನನಗೆ. ಈಗ ಯಾವುದೇ ಬೆಳೆಗಳಿಗೆ ರೋಗ ರುಜಿನಗಳು ಬಂದ್ರೆ ರೈತರು ಸೀದಾ ಔಷಧಿ ಅಂಗಡಿಗಳ ಮುಂದೆ ನಿಂತಿರ್ತಾರೆ. ಹೌದು ಸರ್. ಆದ್ರೆ ಮಾರುತಿ ನವಾಬ್ ನಾಯಕ ದೊರೆ ಅವರು ಇರಲ್ಲ, ಅಂಗಡಿಗಳ ಮುಂದೆ ಹೋಗಲ್ಲ. ಇಲ್ಲ ಸರ್, ಹೋಗಲ್ಲ ಸರ್. ಹಾಗಾದ್ರೆ ನಮ್ಗೆ ಕೇಳ್ತಾರೆ ಸರ್ ಯಾವ್ದು ಎಣ್ಣೆ ಹೊಡಿಬೇಕು, ಯಾವ್ದಿಲ್ಲ ಅಂತ ಕೇಳ್ತಿರ್ತಾರೆ. ನೋಡಪ್ಪ ನಾ ಎಲ್ಲ ಹಿಂಗ ಸಾವಯವದಿಂಗ್ ಮಾಡಕತ್ತೀನಿ ಮಾಡ ಅಂತಿರ್ತೀನಿ. ಅವ್ರು ಏನಂತಾರಂದ್ರ, ರಾಸಾಯನಿಕ ಮಾಡ್ತಿರ್ತಾರಲ್ರಿ, ರಾಸಾಯನಿಕ ಮಾಡಲು ಸಾವಯವ ಏನಾರ ಬಳಸಿದ್ರ ಮೇಲೆ ಒಂದು ಕ್ರಿಮಿನಾಶಕ ಕೆಲಸ ಮಾಡಲ್ಲ ಸರ್. ಅದಕ್ಕೆ ಮತ್ತೆ ಹಿಂದಿಂದೆಲ್ಲ ನಾನು ಹಿಂದಕ್ಕೆ ನನಗೆ ಏನಂತಿದ್ರು, ನಾನು 100 ಚೀಲ ಸರ್ಕಾರಿ ಗೊಬ್ಬರ ತರ್ತಿದ್ದೆ. ಒಂದು ಬೆಳೆಸ್ತಾರೆ, ಯಾಕಂದ್ರೆ ಎಲ್ಲ ನೆಲ್ಲು ಪಲ್ಲು 10-12 ಚೀಲ ಆಗ್ತಿದ್ದೆ. ಹಬ್ಬ ಹಬ್ಬ ಏನಪ್ಪ ಎಷ್ಟು ಗೊಬ್ಬರ ತಂದ ಅಂತಿದ್ರು. ಈಗ ನಂಗೆ ಮಾಡಕತ್ತೀನಿ, ನನಗೆ ರಾಸಾಯನಿಕ ಕಡಿಮೆ ಮಾಡಕತ್ತೀನಿ, ಏ ಚಲೋ ಬಿಡಪ್ಪ ಅಂತಾರೆ. ಹಿಂಗಾಗಿತ್ತು ಅಂದ್ರೆ ನಮ್ಗೆ ಅಷ್ಟು ಗೊಬ್ಬರ ಹಾಕಿ ಒಮ್ಮೆ ಮಾಣಿಕಲ್ ಮಳಿ ಬಿತ್ತು ನಮ್ಮ ಉಳಿದ್ರ ಭಾಗದಲ್ಲಿ. ಒಂದು ನೆಲ್ಲು ಉಳಿಲ್ಲ, ಸುಮಾರು 200-200 ಚೀಲ ನೆಲ್ಲ ಆಗೋದು. ನಾವು ಅಲ್ಲಿ 2 ವರ್ಷ ನಾವು ಹೆಗ್ಗಳಾಗಲ್ಲ. ಅವಾಗ ನನಗೆ ಅನುಭವ ಆಯಿತು. ಆಕಾಶವಾಣಿ ಹೊಸಪೇಟೆಯವರು ಎಷ್ಟೋ ಮಂದಿ ರೈತರನ್ನ ಕರೆಸಿ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟರು. ನಾನು ಆರಾಮ ಕಾರ್ಯಕ್ರಮ ಕೇಳ್ತೀನಿ. ಆ ಮುಖಾಂತರವಾಗಿ ನಮ್ಮಂಥರು ಎಷ್ಟೋ ಮಂದಿ ಬರ್ತಾರೆ, ಅದರಲ್ಲಿ ಒಬ್ಬೊಬ್ಬರು ಎಷ್ಟು ಚಲೋ ಮಾಡ್ಯಾರ ಅವ್ರು ತಗೊಂಡು ನಾನು ಮಾಡ್ಕೊಂತ. ಈಗ ನೀವು ಭತ್ತ ಬೆಳೆಯೋದಕ್ಕೆ ಏನೇನು ಖರ್ಚು ಮಾಡ್ತೀರಿ? ನೀವು ಹೇಳೋ ಪ್ರಕಾರ ಇಲ್ಲಿ ಖರ್ಚು ಕಡಿಮೆ ಇದೆ ಅಂತ. ಹೌದಲ್ವಾ? ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತೀರಿ ನೀವು ಭತ್ತಕ್ಕೆ? ಇದು ರೂಟ್ರ್ ಮತ್ತೆ ಹೊಡೆಸೋದು, ಕೂಲಿ ಆಳು ಖರ್ಚು ಎಲ್ಲ ಸೇಮ್ ಬರ್ತೈತೆ ರೀ, ಎಲ್ಲ ಸೇಮ್ ಬರ್ತೈತೆ. ರಾಸಾಯನಿಕ ಗೊಬ್ಬರ ಇರೋದಿಲ್ಲರಿ, ರಾಸಾಯನಿಕ ಬದಲು ಇವು ಮಾಡ್ತೀವಲ್ಲ ಅದು ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಬರ್ತೈತೆ ರೀ. ಖರ್ಚು ಕಡಿಮೆ ಕಡಿಮೆ ಇರ್ತದೆ ಸರ್. ಕಡಿಮೆ. ಯಾವ್ಯಾವ ಗೊಬ್ಬರ ಈಗ ನೀವು ಹೇಳಿದ್ರಿ, ಕುರಿ ಗೊಬ್ಬರಗಳನ್ನ ಬಳಕೆ ಮಾಡ್ತೀರಾ? ಕುರಿ ಗೊಬ್ಬರ ನಾವು ಬಳಕೆ ಮಾಡ್ತೀನಿ ರೀ. ಅಂದ್ರೆ ನೆಲ್ಲಿಗೆ ಯಾವಾಗ ಮಾಡ್ತೀವಿ, ಹತ್ತಿಗೆ ರೀ, ಹತ್ತಿಗೆ ಬೆಳಕ್ರಿ, ಎಳ್ಳು ರೀ, ಅಲ್ಲ, ಇದಕ್ಕೆ ಭತ್ತಕ್ಕೆ ಏನ್ ಬಳಕೆ ಮಾಡ್ತೀರಿ? ಭತ್ತಕ್ಕನ್ರಿ ಸರ್, ಹಸಿರೆಲೆ ಗೊಬ್ಬರವನ್ನೇ ಬಳಕೆ ಮಾಡೋದು ಒಂದು. ಹ್ಞೂ, ಅಂದ್ರೆ ಭತ್ತ ನಾಟಿ ಮಾಡೋಕ್ಕಿಂತ ಮುಂಚೆನೆ ಇದು ಮಾಡ್ತೀರಿ. ಅದಾದ್ಮೇಲೆ ಭತ್ತ ಶುರುವಾದ್ಮೇಲೆ ಜೀವಾಮೃತ ರೀ, ಜೀವಾಮೃತ ಮತ್ತು ಅದು ಡಿಕಾಂಪೋಸ್ ಅಂದ್ರೆ ನಾನು ಇದ್ರ ಮುಖಾಂತರ ಬಿಟ್ಬಿಡ್ತೇನೆ ರೀ. ಕಾಲದ ಮುಖಾಂತರ ಡ್ರಮ್ ಇರ್ತೈತ್ರಿ, ಡ್ರಮ್ಗೆ ಓಪನ್ ಮಾಡಿದ್ರೆ ಹೊಂಟ್ಬಿಡ್ತಾರೆ. ಹಂಗ ಅದ ಮತ್ತೇನ್ ಮಾಡಕ್ ಆಗ, ಅದೇನ್ ಬಿಟ್ರೆ ಬೇರೆ ಯಾವ್ದೇ ಏನೇನು ಖರ್ಚಿಲ್ಲ ಸರ್. ಹ್ಮ್, ಸೊ ಇಷ್ಟು ಒಬ್ಬ ರೈತ ಖರ್ಚು ರಹಿತವಾಗಿ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ನೀವೊಬ್ಬ ಮಾದರಿ. ಅವ್ ಮಾದರಿ ಸರ್. ಇನ್ನೊಂದ್ ಹೇಳ್ಬೇಕಂದ್ರ, ಎಷ್ಟು ಈಗ ನಮ್ಮ ರೈತರು ಎಷ್ಟೋ ಮಂದಿ ರೈತರು ಕೇಳಿ, ಅಲ್ಲೊಬ್ಬ ಸತ್ತ ಇಲ್ಲೊಬ್ಬ ಸತ್ತ, ರಾಸಾಯನಿಕ ಬಳಸಿದ್ರಿಂದ, ರಾಸಾಯನಿಕ ಬಳಸೋದ್ರಿಂದ, ರಾಸಾಯನಿಕ ನಾವು ಊಟ ಮಾಡೋದ್ರಿಂದ ಅದು ವಿಷಕ್ಕೆ ನಾವು ಮಾರು ಹೋಗ್ತೀವಿ. ಯಾವತ್ತಿಗೆ ವಿಷ ಅಂದ್ರೆ ಎಲೆ ಡಿಕ್ಕಿ ಬಿಡಪ್ಪನಂಗ ಮಟ್ಟಕ್ಕೆ ನಾವು ಬಂದೀವಿ. ಅದನ್ನ ನಾವು ರಾಸಾಯನಿಕ ಬಿಟ್ಟು ಮಾಡೋದ್ರಿಂದ ಚಲೋ ಆಗ್ತೈತೆ. ಅಂತವಾಗಿ ಮಾಡ್ಬೋದು ಸರ್. ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭನೂ ಬರ್ತೈತೆ, ಮಕ್ಕಳು ನಾವು ಬೇಕಾದಂಗೆ ಇಂಜಿನಿಯರು ಡಾಕ್ಟ್ರು ಮಾಡ್ಬೋದು, ಅಗ್ರಿ ಓದಿಸ್ಬೋದು. ಯಾರ ಮೊನ್ನೆ ಅಂತಿದ್ರು ಅವರು, ರೈತರ ಮಕ್ಕಳಿಗೆ ಯಾರು ಎಣ್ಣ ಕೊಡೋಗಲ್ಲ ಅಂತ. ಅವರು ಎಣ್ಣ ಕೊಡೋದಲ್ಲ ಸರ್, ಈ ಟೆಕ್ನಿಕ್ ಬೆಳೆ ಸಾಕೋಕ್ಕಷ್ಟು ಅದಾವ. ರಾಸಾಯನಿಕ ರೈತೆ ಬೆಳೆಸ್ಬೇಕು ನಾವು. ರಾಸಾಯನಿಕದಿಂದ ನಾವು ಬಿಟ್ಟುವಪ್ಪ ಅಂದ್ರೆ ಸಾವಯವ ಗೊಬ್ಬರ ಸಾಕೋಕ್ಕಷ್ಟು ಐತೆ, ಹೆಸರೆಲೆ ಗೊಬ್ಬರ ಐತೆ, ನಾವು ಸ್ವಂತ ಮಾಡ್ಕೋಬೋದು, ಎರೆಹುಳ ಗೊಬ್ಬರ ಐತೆ, ಅಂಡ್ ಇದು ಮತ್ತೆ ವರ್ನಿ ಕಾಂಪೋಸ್ಟ್ ಐತೆ. ಇಲ್ಲೇ 100 ರೂಪಾಯಿ ಕೊಟ್ಟರು ಒಂದು ಚೀಲ ಕೊಡ್ತಾರೆ, 20 ಚೀಲಗಟ್ಟಲೆ ತಂದು ಹಾಕಿದ್ರೆ ನಾವು ಏನು ಮಾಡೋದು ಬೆಳಿತೈತೆ. ಕುರಿಟ್ಟಿ ಬೇಸಿಗೆ ಟೈಮ್ನಾಗ ಎಷ್ಟು ಕಾಯಿ ಇಷ್ಟದೇ ಆತ ಎಲ್ಲೇ ಒಂದು ಮೂಲ್ಯಕ್ಕೆ ತಪ್ಪಿಕೊಂಡು ಕುಂತಿರ್ತಾರೆ. ನಮ್ಮ ಹೊಲ್ದಾಗ ತಪ್ಪ್ರಪ್ಪ, ನಾವು ರೊಕ್ಕ ಕೊಡ್ತೇವೆ ಅಂದ್ರೆ ಇಲ್ಲೇ ಸ್ವಲ್ಪ ಅದು ಟ್ರಾನ್ಸ್ಪೋರ್ಟ್ ಉಳಿತಾಯ ಆಗೈತೆ, ಅಲ್ಲೇ ತಗೊಂಡು ಈ ರೀತಿ ನಾನು ಮಾಡಕತ್ತೀನಿ ಸರ್. ಇದ್ರ ಜೊತೆಗೆ ನೀವು ಹಣ್ಣಿನ ಬೆಳೆಗಳನ್ನ ಬೆಳಿತಾ ಇದ್ರಿ, ಪೇರಲ ಅಂಜೂರ, ಇದ್ರ ಬಗ್ಗೆ ಹೇಳಿ. ಇದು ಯಾವಾಗ್ಲಿಂದ ಬೆಳೆಯಲಿಕ್ಕೆ ಶುರು ಮಾಡಿದ್ರಿ, ಯಾಕೆ ಇದು ಪ್ರೇರಣೆ ಆಯ್ತು? ಸರ್, ಪಟ್ಟಿ ಸೂರ್ಯಪಾನ ಅಂತ ಇಂಥವ್ ಆಗ್ತಿದ್ನಲ್ರಿ, ನಮ್ಮ ಪಕ್ಕದಲ್ಲಿ ಒಬ್ಬ ರೆಡ್ಡಿ ಬಂದ. ರೆಡ್ಡಿ ಬಂದ್ರೆ ಆತ ಹೇಳ್ದ, ಅಂಜೂರ ಹಾಕಿ ಬೆಳೆದ. ಅಂಜೂರ ಅಂದ್ರೆ ನಾನು ಬಳ್ಳಾರಿಗೆ ಸಾಕಷ್ಟು ಸಲ ಹೋಗಿನಿ, ಹೊಸಪೇಟೆಗೆ ಹೋಗಿನಿ, ಹೋದ್ರೆ ಅಂಜೂರ ಇರ್ತಿತ್ತು ಅಲ್ಲಿ. ಅವು ನಾ ತಿಂತಿತ್ತಿಲ್ಲ, ಏ ನಮ್ಮ ಹೊಲಗೆ ಬಿಡ್ತಾವಲ್ಲ ಜಗ್, ನಮ್ಮ ಹೊಲ ಜವಾರಿ ಗಿಡ ಇತ್ತು. ಅದು ಒಂದ್ ದಿವಸ ತಿಂದೆ, ಅವನು ಸೇಮ್ ಹುಳಿಗೆ ತಿಂದಂಗೆ ಆತ. ಸಿಹಿ ಜಾಸ್ತಿ ಇತ್ತು. ಹಾ, ಇದನ್ನ ಬೆಳಿಬೋದಲ್ಲ ಅಂತ ನಾನು ಬಂದು ಆತ ಕೇಳ್ಕೊಂಡು ಬೆಳೆದೆ. ಕುರುಗೋಡಕ್ಕೆ ತಗೊಂಡೆ, ಅವು ಕಡ್ಡಿ ಕೊಟ್ರು, ಸಸಿ ಎಲ್ಲ ಕಡ್ಡಿ ಕೊಡ್ತೋಡು ಅಂದ್ರೆ. ನಾನಾ ಸಸಿ ಬೆಳೆಸ್ಕೊಂಡೆ, ಬೆಳೆಸ್ಕೊಂಡು ಒಂದು 2 ಎಕರೆದಲ್ಲಿ ಹಚ್ಚಿದೆ. ನನಗೆ ಸಾಕಾಗುವಷ್ಟು ಲಾಭ ಬಂತು. 2 ವರ್ಷದಿಂದನೇ ಅದನ್ನು ಮಾಡಕತ್ತೀನಿ. 8 ತಿಂಗಳಲ್ಲೇ ಸ್ಟಾರ್ಟ್ ಆಯ್ತು ಅದು. ಸ್ಟಾರ್ಟ್ ಆಯಿತು, ಅವ್ರು ನೋಡಿದೆ ನಮ್ಮ ಬಿಜಾಪುರ ಇಲ್ಲೇ ಕಳಿಸಿ, ಇಲ್ಲಿ ಗಂಗಾವತಿ ನಡೀತಿ ಸಿಂಪಲ್, ಕನಗಿರಿ ತಾವರಗೇರಿ ನಮ್ಮ ಪಕ್ಕದ ಊರು, ಅಲ್ಲಿ ಕೊಟ್ಟರೆ ಯಾರು ತಿನ್ನಂಗಿಲ್ಲ. ಇನ್ಯಾರು ತಿಂತಾರೋ, ಭಾಳ ಹೆಣ್ಣು ಪೇರ್ಲ ತಿನ್ನೋರು ನಾವು ಅಂತಿದ್ರು. ಆಮೇಲೆ ಇತ್ತೀಚಿನ ದಿನಮಾನದಲ್ಲಿ ಅದು ಕೊರೋನಾ ಅದು ಒಂದು ಬಂದಕ್ಕೆ ಅದನ್ನು ತಿನ್ನಕತ್ತಾರೆ. ರಕ್ತ ಜಾಸ್ತಿ ಆಯ್ತು, ರಕ್ತ ಎತ್ತಿಲ್ಲ, ರಕ್ತ ಜಾಸ್ತಿ ಆಗ್ತಂತೇಳಿ ತಿಂತಾರೆ. ಅದು ನನಗೆ ಬಹಳ ಒಳ್ಳೆ ಮಾರ್ಕೆಟ್ ಸಿಕ್ಕಿದೆ. ಒಳ್ಳೆ ಮಾರ್ಕೆಟ್ ಸಿಕ್ಕಿದೆ. ಈಗ ಅಂಜೂರದಿಂದ ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ? ಪ್ರತಿ ವರ್ಷ ಒಂದು ಅಂಜೂರದ 3 ಲಕ್ಷ ರೂಪಾಯಿ ಬರ್ತದೆ ಸರ್. 3 ಲಕ್ಷ ರೂಪಾಯಿ 2 ಎಕರೆದಲ್ಲಿ. ಇತರ ಯಾವ ಬೆಳೆಯಲ್ಲಿ ಅಷ್ಟು ರೊಕ್ಕ ಬರಲ್ಲ. ಇತ್ತೀಚಿನ ದಿನದಲ್ಲಿ ಸೀಡ್ ಸಿಗೊಂಡು ಬರಕತ್ತೈತೆ. ಕಂಡಾಪಟ್ಟಿ ಖರ್ಚು, ಕೂಲಿಯಾದ ಖರ್ಚು. ಸುಮಾರು ಒಂದು ಪ್ಲಾಟ್ ಅಂದ್ರೆ ಒಂದು 1.25 ಎಕರೆಗೆ ಸ್ವಲ್ಪ ಕಡಿಮೆ ಬರ್ತೈತೆ. 2 ಪ್ಲಾಟ್ ಮಾಡೀನಿ, ಅದರಲ್ಲಿ ಅಂತ ಎಷ್ಟು ಖರ್ಚು ಬರ್ತೈತೆ ಅಂದ್ರೆ 6-8 ಆಳ್ಬೇಕಂದ್ರೆ ಅಷ್ಟು ಆಳು ಒಂದು ಪ್ಲಾಟಿಗೆ 8-12 ಆಳ್ಬೇಕಾಕವ. 12 ಆಳಿಗೆ ಅಂದ್ರೆ 200 ರೂಪಾಯಿ ಅಂದ್ರೆ ಅಷ್ಟು ರೊಕ್ಕ ದೀಡ್ ತಿಂಗಳ ತನಕ, 1-1.5 ತಿಂಗಳ ತನಕ ನಾವು ಕೆಲಸ ಮಾಡದ. ಆಮ್ಯಾಗ ರಿಸಲ್ಟ್. ಪೇರ್ಲದ ಬಗ್ಗೆ ಹೇಳಿ. ಪೇರ್ಲದ ಬಗ್ಗೆ ಸರ್, ಈಗ ಒಂದು 8 ತಿಂಗಳಾಗೈತ್ರಿ. ಅವು ಇನ್ನ ಕಾಯಿ ಅರ್ಧ ಒಕ್ಕಟ್ಟಿವ್ರಿ, ಶುರು ಮಾಡಿ ಸರ್. ಅದು ಬಂದ ತಕ್ಷಣಕ್ಕೆ ಅದನ್ನು ಒಂದು ಪ್ಲಾನ್ ಸರ್. ಈಗೊಂದು ನಾವು ಈ ಮಳೆಗಾಲದ ಟೈಮ್ನಾಗ ಯಾವುದೇ ಕಾರಣದಾಗ ಅಂಜೂರ ಬರಲಾರ್ದಾಗ ನಾವು ತಡೆಗಟ್ಟಬಹುದು. ಯಾಕಂದ್ರೆ ಕಟಾವು ಇಲ್ಲಿಂದ ಹಿಂದಕ್ಕೆ 4 ತಿಂಗಳ ಮುಂಚಿತವಾಗಿ ನಾ ಕಟಾವು ಮಾಡ್ಬೇಕು. ಈ ಒಂದು ಮಳೆಗಾಲ ತಪ್ಸ್ಬೇಕಾರ, ಮಳೆಗಾಲ 4 ತಿಂಗಳ ತಪ್ಸ್ಬಿಟ್ರಪ್ಪ ಅಂದ್ರ ರೇಟೋ ರೇಟ್. ಕೃಷಿಯಿಂದ ಒಂದು ಕುಟುಂಬ ಆರ್ಥಿಕವಾಗಿ ಗಟ್ಟಿಯಾಗಿರ್ಬೋದು ಮತ್ತು ಕುಟುಂಬದ ಎಲ್ಲ ಆಗುಹೋಗುಗಳನ್ನು ಸಮರ್ಪಕವಾಗಿ ನಿಭಾಯಿಸ್ಕೊಳ್ಬೋದು ಅನ್ನೋದಕ್ಕೆ ನಿಮ್ಮ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅನುಭವ ಬಂದಿದೆ. ಈಗ ನೀವು ಎಲ್ಲದನ್ನು ಕೃಷಿಯಿಂದಲೇ ಜೀವನ ನಿಭಾಯಿಸ್ತಾ ಇದ್ರಿ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ರಿ, ಎಷ್ಟು ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಏನೇನು ಮಾಡ್ತಾ ಇದ್ರಿ? ನಾವು 4 ಜನ ಇದೀವ್ರಿ ಮನೆಯಲ್ಲಿ. ನಮ್ಮ ಹೆಣ್ಮಕ್ಳು ವೀಣಾದೇವಿ ಅಂತ, ನನ್ನ ಮಗ ಸುಗ್ರೀವ ದೊರೆ, ಇನ್ನೊಬ್ಬವ ನವಾಬ್ ದೊರೆ ಅಂತ ಮಕ್ಕಳು. ಒಬ್ಬವ 10ನೇ ತರಗತಿ ಓದಕತ್ತೇನ್ರಿ, ಮತ್ತು ಒಬ್ಬವ ಇದು ಬೆಂಗಳೂರಾಗ 6ವೇ ಕಾಲೇಜ್ ಕ್ಯಾಂಪಸ್ ಆಗಿತ್ತು. ಆ ನಂತರ ಗೌರ್ಮೆಂಟ್ ಸೀಟ್ ಸಿಕ್ತು ಸರ್. ಏರೋನಾಟಿಕ್ ಇಂಜಿನಿಯರಿಂಗ್ ಅರ್ಜಿ ಹಾಕಿದ್ದ, ಅದು ಒಂದು ಗೇಟ್ ಮುಖಾಂತರ ಬಂತು ಸರ್. ಈಗ ಎಲ್ಲ ಸೆಲೆಕ್ಷನ್ ಆಗ್ಯಾನ. ಹೌದಾ? ಅವನು ಆಗ್ಯಾನ ಸರ್. ಎಲ್ಲ ಏನು ಚಿಂತಿಲ್ಲ, ಆರಾಮ. ಇನ್ಮ್ಯಾಗ ನಾವು ಬೇಕಾದ್ದು ಒಲವಷ್ಟು ನಾವು ಬೇಕಾದ ರಾಸಾಯನಿಕ ರಹಿತ ಮಾಡ್ಬೋದು ಅಂತ ನಾನು ಅನಿಸಿದೆ ಸರ್. ಒಳ್ಳೆಯದು ಮಾರುತಿ ನವಾಬ ನಾಯಕ ದೊರೆಯವರೇ, ನೀವು ಸುಮಾರು ಒಂದು 12 ಎಕರೆ ಕೃಷಿಯ ಒಳಗಡೆಗೆ ಸುಮಾರು 10 ಎಕರೆಯನ್ನು ನೀವು ಸಾವಯವದಲ್ಲೇ ಭತ್ತ ಬೆಳೀತಾ ಇದ್ದೀರಿ. ಉಳಿದ ಒಂದಿಷ್ಟು ಭೂಮಿ ಒಳಗಡೆಗೆ ಒಂದಿಷ್ಟು ಹಣ್ಣಿನ ಬೆಳೆಗಳನ್ನು